ಸತಿಯಾಗಿ ಬಾಳಲ್ಲಿ ಸತಿಯಾಗಿ ಕೊರೆಯುತ್ತೀಹ ಬ್ರಹ್ಮನರಸಿ ಶ್ರುತಿಯಾಗಿ ವೀಣೆಯಲ್ಲಿ ಗತಿಯಾಗಿ ಬಾಳಲ್ಲಿ ಸತಿಯಾಗಿ ಕೊರೆಯುತ್ತೀಹ ಬ್ರಹ್ಮನರಸಿ ಹಿತವಾದ ನುಡಿ ಕಲಿಸಿ ಮತಿವಂತಳಾಗಿ ಸುತ ಹಿತವ ಪಾವನಿ ಗೌರಿ ಅರಿತವರ ಬಾಳಿನಲ್ಲಿ ನೀನೆ ಪಾವನ ಗಂಗೆ ಪರಶಿವನ ಅರ್ಧಾಂಗಿ ಪತಿತ ಪಾವನಿ ಗೌರಿ ಅರಿತವರ ಬಾಳಿ